ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ ನಮಸ್ಕಾರ, ಎಸ್ಡಿಎಂ ಆರೋಗ್ಯ ಸಂವಾದಕ್ಕೆ ಆತ್ಮೀಯ ಸ್ವಾಗತ. ಇಂದು ಮಧುಮೇಹದಲ್ಲಿ ಪಾದಗಳ ಕಾಳಜಿ ಈ ವಿಷಯವಾಗಿ ಮಾಹಿತಿಯನ್ನು ನೀಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಕೇಳುಗರೆ, ಪ್ರಶ್ನೆಗಳನ್ನು ಕೇಳಲು ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416, ಧಾರವಾಡದ ಎಸ್ಟಿಡಿ ಕೋಡ್ 0836. ನೇರವಾಗಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ರಿ. ನಿಮ್ಮ ಊರು, ಹೆಸರನ್ನು ಹೇಳಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ರಿ. ಆದಷ್ಟು ಸರಿಯಾದ ನೆಟ್ವರ್ಕ್ ಇರೋ ಕಡೆಯಿಂದ ಕರೆ ಮಾಡಿರಿ. ಜೊತೆಗೆ ನಿಮ್ಮ ರೇಡಿಯೋ ಸೆಟ್ಟನ್ನು ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಈಗ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರ ಕಿರುಪರಿಚಯ. ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರು ಮೂಲತಃ ದಕ್ಷಿಣ ಕನ್ನಡದ ಉಜಿರೆಯವರಾಗಿದ್ದರು. ತಮ್ಮ MBBS ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೈಸೂರು ವೈದ್ಯಕೀಯ ಕಾಲೇಜು ಮೈಸೂರಿನಲ್ಲಿ 2009 ಪಡೆದಿದ್ದಾರೆ. ನಂತರ MD ಸ್ನಾತಕೋತ್ತರ ಪದವಿಯನ್ನು SGM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ 2013 ಪಡೆದರು. ಮಧುಮೇಹ ಶಾಸ್ತ್ರ ಎಂಬ ವಿಷಯದ ಮೇಲೆ ಅಪೋಲೋ ಆಸ್ಪತ್ರೆ ಚೆನ್ನೈನಲ್ಲಿ ಮತ್ತು ಅಮೃತ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ನಿಂದ ಡಯಾಬಿಟಿಕ್ ಫುಟ್ ಸರ್ಜರಿಯಲ್ಲಿ ಫೆಲೋಶಿಪ್ ಪಡೆದಿದ್ದಾರೆ. ಇವರು SL ರಹೇಜಾ ಫೋರ್ಟಿಸ್ ಮುಂಬೈನಲ್ಲಿ ಮಧುಮೇಹ ಶಾಸ್ತ್ರದಲ್ಲಿ ಡಿಪ್ಲೊಮೊವನ್ನು ಪೂರ್ಣಗೊಳಿಸಿದ್ದಾರೆ. 2018 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಧುಮೇಹ ಶಾಸ್ತ್ರ ವಿಭಾಗಕ್ಕೆ ಸೇರಿದ ಅವರು ಈಗ ಕಳೆದ 5 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಾವು ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರಿಂದ ಪಡೆಯೋಣ. ನಂತರ ನಿಮ್ಮ ಕರೆಗಳನ್ನು ತಗೋತೀವಿ. ಡಾಕ್ಟ್ರೇ, ನೀವು ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಭಂಡಾರ್ಕರ್, ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದ ಮಧುಮೇಹ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನನಗೆ ಮಧುಮೇಹಿಗಳಲ್ಲಿ ಪಾದದ ಕಾಳಜಿ ಈ ವಿಷಯದ ಕುರಿತು ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ನಮ್ಮ SDM ವಿದ್ಯಾಲಯದ ಮುಖ್ಯಸ್ಥರಿಗೆ ಹಾಗೂ ಧಾರವಾಡದ ಆಕಾಶವಾಣಿ ಕೇಂದ್ರದ ಆಡಳಿತ ವರ್ಗದವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದ ವಿಷಯವನ್ನು ಆರಂಭಿಸುತ್ತಿದ್ದೇನೆ. ಭಾರತವನ್ನು ವಿಶ್ವದ ಮಧುಮೇಹ ರಾಜಧಾನಿ ಎಂದು ಹೇಳಲಾಗುತ್ತದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 10% ಭಾರತೀಯರು ಈಗಾಗಲೇ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಎನ್ನುವ ಮಾರಕ ರೋಗಕ್ಕೆ ತುತ್ತಾಗಿದ್ದಾರೆ. ಈ ಕಾಯಿಲೆಯಲ್ಲಿ ನಮ್ಮ ದೇಹದಲ್ಲಿ ಇರುವ ಗ್ಲೂಕೋಸ್ ಎಂಬ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಪದಾರ್ಥದ ನಿಯಂತ್ರಣದ ವ್ಯವಸ್ಥೆಯಲ್ಲಿ ತೊಂದರೆ ಆಗಿರುತ್ತದೆ. ಈ ಗ್ಲೂಕೋಸ್ ಪ್ರಮಾಣವನ್ನು ರಕ್ತದಲ್ಲಿ ನಿಯಂತ್ರಣದಲ್ಲಿ ಇರಿಸಲು ಇನ್ಸುಲಿನ್ ಎಂಬ ಹಾರ್ಮೋನು ಅತ್ಯಗತ್ಯ. ಇನ್ಸುಲಿನ್ ಹಾರ್ಮೋನು ಸಕ್ರಿಯವಾಗಿ ತನ್ನ ಕಾರ್ಯವನ್ನು ಮಾಡಲು ಆಗದೇ ಇದ್ದಾಗ ಅಥವಾ ಇನ್ಸುಲಿನ್ ಉತ್ಪತ್ತಿಯು ದೇಹದಲ್ಲಿ ಸಹಜಕ್ಕಿಂತ ಕಡಿಮೆಯಾದಾಗ ಮಧುಮೇಹ ಎಂಬ ಅನಾರೋಗ್ಯವು ಉಂಟಾಗುತ್ತದೆ. ಇದರಲ್ಲಿ ಅತಿಯಾದ ಸುಸ್ತು, ಅತಿಯಾದ ಹಸಿವು, ನಿದ್ದೆ, ಹೆಚ್ಚಿದ ಬಾಯಾರಿಕೆ, ಸಹಜಕ್ಕಿಂತ ಜಾಸ್ತಿ ತೂಕ ಕಡಿಮೆಯಾಗುವುದು, ಪದೇ ಪದೇ ಬೇರೆ ಬೇರೆ ಸೋಂಕು ತಗಲುವುದು, ಮೂತ್ರ ವಿಸರ್ಜನೆ ಪದೇ ಪದೇ ಆಗುವುದು, ಹೀಗೆ ವಿಧ ವಿಧವಾದ ಲಕ್ಷಣಗಳನ್ನು ನಾವು ಕಾಣಬಹುದು. ಗ್ಲೂಕೋಸ್ ಅಥವಾ ಸಕ್ಕರೆಯ ಪ್ರಮಾಣ ರಕ್ತದಲ್ಲಿ ಸಹಜಕ್ಕಿಂತ ಹೆಚ್ಚಿಗೆ ಆಗುವುದರಿಂದ ದೊಡ್ಡ ಮತ್ತು ಸಣ್ಣ ರಕ್ತನಾಳಗಳಲ್ಲಿ ಹಾಗೂ ಎಲ್ಲ ಅಂಗಾಂಗಗಳಲ್ಲಿ ಮತ್ತು ಜೀವಕೋಶಗಳಲ್ಲಿ ಹಲವಾರು ಬದಲಾವಣೆಗಳು ಆಗಲು ತೊಡಗುತ್ತದೆ. ಇದನ್ನು ನಾವು ಡಯಾಬೆಟಿಕ್ ಕಾಂಪ್ಲಿಕೇಶನ್ಸ್ ಅಥವಾ ಮಧುಮೇಹದ ದುಷ್ಪರಿಣಾಮಗಳು ಎಂದು ಹೇಳಬಹುದು. ಮಧುಮೇಹದಿಂದ ಕ್ರಮೇಣವಾಗಿ ಆಗುವ ಬದಲಾವಣೆಗಳನ್ನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ನರದೌರ್ಬಲ್ಯ ಅಂದರೆ ಪೆರಿಫೆರಲ್ ನ್ಯೂರೋಪತಿ, ರೆಟಿನೋಪತಿ ಅಂದರೆ ಕಣ್ಣಿನ ಅಕ್ಷಿಪಟಲದ ಹಾನಿ, ಹಾಗೆಯೇ ಮೂತ್ರಪಿಂಡದ ಕಾರ್ಯವೈಫಲ್ಯ ಅಂದರೆ ನೆಫ್ರೋಪತಿ, ಹೃದಯಾಘಾತ ಹಾರ್ಟ್ ಅಟ್ಯಾಕ್, ಕಾಲುಗಳ ಅಪಧಮನಿಗಳಲ್ಲಿ ರಕ್ತ ಸಂಚಾರದ ತಡೆ ಅಂದರೆ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್, ಪಾರ್ಶ್ವವಾಯು ಅಥವಾ ಲಕ್ವ ಅಂತ ಏನು ಹೇಳ್ತೀವಿ ಸ್ಟ್ರೋಕ್, ಹೀಗೆ ಹಲವಾರು ತೊಡಕುಗಳು ಮಧುಮೇಹದಿಂದ ಉಂಟಾಗ್ತವೆ. ಈ ಮೇಲೆ ಹೇಳಿದ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ಗಳಲ್ಲಿ ಅತಿ ಸಾಮಾನ್ಯವಾಗಿ ಕಾಣಲು ಸಿಗುವುದು ಎಂದರೆ ನರಗಳ ದೌರ್ಬಲ್ಯ ಪೆರಿಫೆರಲ್ ನ್ಯೂರೋಪತಿ, ಹಾಗೂ ಇದರಿಂದ ಪಾದಗಳಲ್ಲಿ ಆಗುವ ಹಲವಾರು ತೊಂದರೆಗಳು. ಈ ನ್ಯೂರೋಪತಿ ಪ್ರಾಬ್ಲಮ್ನ ಜೊತೆಗೆ ಕಾಲುಗಳ ರಕ್ತ ಸಂಚಾರದಲ್ಲಿ ತಡೆಯುಂಟಾದರೆ ಪರಿಸ್ಥಿತಿ ಮತ್ತೂ ಉಲ್ಬಣಗೊಂಡು ಗ್ಯಾಂಗ್ರೀನ್ ಹಾಗೂ ಪಾದಗಳ ಅಂಗಚ್ಛೇದನ ಅಂದರೆ ಆಂಪ್ಯುಟೇಷನ್ ಇವುಗಳಂತಹ ಗಂಭೀರ ಪರಿಣಾಮಗಳು ಕೂಡ ಆಗಬಹುದು. ಈ ಸ್ಥಿತಿಯಲ್ಲಿ ರೋಗಿಯ ಜೀವಕ್ಕೂ ಅಪಾಯ ಆಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮಧುಮೇಹಿಗಳಲ್ಲಿ ಪಾದಗಳ ಸರಿಯಾದ ಕಾಳಜಿ ಮತ್ತು ದಿನನಿತ್ಯದ ಆರೈಕೆ ಅತ್ಯಗತ್ಯವಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಮಧುಮೇಹ ಇರುವವರಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶವು ಬಹಳ ಸಮಯದಿಂದ ಹೆಚ್ಚಾಗಿ ಉಳಿದರೆ ಅಂಥವರಲ್ಲಿ ಕ್ರಮೇಣ ರೋಗ ನಿರೋಧಕ ಶಕ್ತಿಯು ಕುಗ್ಗುತ್ತಾ ಹೋಗುತ್ತದೆ. ಇದರಿಂದ ಯಾವುದೇ ತರಹದ ಸೋಂಕು ತಗಲುವ ಸಾಧ್ಯತೆಯು ಹೆಚ್ಚುತ್ತದೆ, ಹಾಗೂ ಒಮ್ಮೆ ತಗಲಿದ ಸೋಂಕು ಚೇತರಿಸಿಕೊಳ್ಳುವುದು ಕೂಡ ತಡವಾಗುತ್ತದೆ. ಹಾಗಾಗಿ ಪಾದಗಳಲ್ಲಿ ಆಗುವ ಗಾಯ ಹಾಗೂ ಅದರಲ್ಲಿ ಸೇರಿಕೊಳ್ಳುವ ಇನ್ಫೆಕ್ಷನ್ ಅಂದರೆ ಸೋಂಕು ಕೂಡ ಬೇಗನೆ ಚೇತರಿಸಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಅದಕ್ಕಾಗಿ ಮಧುಮೇಹಿಗಳು ತಮ್ಮ ಡಯಾಬಿಟೀಸ್ ಲೆವೆಲನ್ನು ಕೂಡ ಒಳ್ಳೆಯ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಬಹುಮುಖ್ಯವಾಗಿದೆ. ಇನ್ನು ಪಾದಗಳ ವಿಷಯಕ್ಕೆ ಬಂದಾಗ ಬಹುಮುಖ್ಯವಾಗಿ ಮಧುಮೇಹದಿಂದಾಗಿ ಕಾಲಕ್ರಮೇಣ ದೇಹದ ನರಗಳಲ್ಲಿ ಪ್ರಮುಖವಾಗಿ ಪಾದಗಳಲ್ಲಿ ಸಂವೇದನಾಶೀಲತೆ ಅಂದರೆ ಸೆನ್ಸಿಟಿವಿಟಿ ಕೂಡ ಕುಗ್ಗುತ್ತಾ ಹೋಗ್ತದೆ. ಸೆನ್ಸೇಷನ್ ಅಂತ ಏನು ಹೇಳ್ತೀವಿ ಅದು. ಹೀಗಾಗಿ ಪಾದಗಳಲ್ಲಿ ಮೊದಮೊದಲು ಅತಿಯಾದ ಒಣ ಚರ್ಮ, ಪಾದಗಳಲ್ಲಿ ಬಿರುಕುಗಳಾಗುವುದು, ಅಂಗಾಲಿನಲ್ಲಿ ಮುಳ್ಳಿನಂತೆ ಚುಚ್ಚಿದಂತೆ ಅನುಭವವಾಗುವುದು, ರಾತ್ರಿಯ ವೇಳೆ ಪಾದಗಳಲ್ಲಿ ಸೆಳೆತ, ನೋವು ಹಾಗೂ ಬೆಂಕಿ ಬಂದಂತಹ ರೀತಿಯ ಅನುಭವ ಬರುವುದು, ಹೀಗೆಲ್ಲ ಆಗ್ತಿರ್ತವೆ. ಆದರೆ ಕಾಲ ಕಳೆದಂತೆ ಅವೇ ಪಾದಗಳಲ್ಲಿ ಸ್ಪರ್ಶಜ್ಞಾನ ಕ್ಷೀಣಿಸುತ್ತಾ ಹೋಗ್ತದೆ. ಯಾವುದೇ ಬಿಸಿ ತಾಕಿದರೂ ಕೂಡ ಅರಿವಾಗೋದಿಲ್ಲ, ಚೂಪಾದ ಗಾಜು ಪಿನ್ನು ಚುಚ್ಚಿದ್ರೂ ನೋವು ತಿಳಿಯೋದಿಲ್ಲ, ಗಾಯಗಳಾಗಿ ರಕ್ತ ಸೋರ್ತಾ ಇದ್ರೂ ತಿಳಿದೇ ಇರುವುದಿಲ್ಲ, ಹೀಗೆಲ್ಲ ಆಗ್ತದೆ. ಅದೇ ರೀತಿ ಸ್ವಲ್ಪ ಜನರಿಗೆ ಮೆಟ್ಟಿಲು ಹತ್ತಿ ಇಳಿಯುವಾಗ ಜೋಲಿ ಹೋದ ಹಾಗೆ ಅನಿಸುವುದು, ಕಾಲಿನಿಂದ ಚಪ್ಪಲಿ ಜಾರಿ ಹೋಗುವುದು, ಹೀಗೆ ಹಲವಾರು ರೀತಿಯಲ್ಲಿ ಈ ಪೆರಿಫೆರಲ್ ನ್ಯೂರೋಪತಿ ಅಂದರೆ ನರಗಳ ದೌರ್ಬಲ್ಯವು ಕಾಣಿಸಿಕೊಳ್ಳುತ್ತದೆ, ಹಾಗೂ ಬಹಳಷ್ಟು ಭೀಕರ ಅನಾಹುತಗಳಿಗೂ ಕೂಡ ಅನುವು ಮಾಡಿಕೊಳ್ತದೆ. ಇನ್ನು ಕೆಲವು ಮಧುಮೇಹಿಗಳಲ್ಲಿ ಈ ಪೆರಿಫೆರಲ್ ನ್ಯೂರೋಪತಿ ಪ್ರಾಬ್ಲಮ್ನಿಂದ ಪಾದಗಳ ಆಕಾರ ಬದಲಾಗಲು ಶುರುವಾಗಿ ಬೆರಳುಗಳು ವಕ್ರವಾಗಿ ಬೆಳೆಯುವುದು, ಬೆರಳುಗಳ ಇದು ಉಗುರುಗಳು ಕೂಡ ವಕ್ರವಾಗಿ ಬೆಳೆಯುವುದು, ಅಂಗಾಲಿನಲ್ಲಿ ಕೆಲವು ಜಾಗಗಳಲ್ಲಿ ಒತ್ತಡ ಚಿಹ್ನೆಗಳು ಅಂದರೆ ಪ್ರೆಷರ್ ಪಾಯಿಂಟ್ಸ್ ಬೆಳೆದು ಕಲ್ಲಿನಂತಹ ಗಟ್ಟಿ ಚರ್ಮ ಮೂಡುವುದು, ಇದನ್ನು ನಾವು ಕ್ಯಾಲಸ್ ಅಂತ ಕರೆಯುತ್ತೇವೆ. ಈ ಸ್ಟೇಜ್ನಲ್ಲಿ ರೋಗಿಗಳು ಅಥವಾ ವೈದ್ಯರು ಇದರ ಚಿಕಿತ್ಸೆಯನ್ನು ಸರಿಯಾಗಿ ಮಾಡದೆ ಹೋದರೆ ಇವುಗಳು ತೆರೆದುಕೊಂಡು ಅಲ್ಸರ್ ಅಥವಾ ಹುಣ್ಣು ಆಗಿ ಮಾರ್ಪಾಡು ಆಗ್ತದೆ. ಈ ತೆರೆದ ಹುಣ್ಣುಗಳು ತಕ್ಷಣವೇ ಸೋಂಕು ತಗಲಿ ಮುಂದೆ ಕೀವು ಸೇರಿಕೊಂಡು ಗ್ಯಾಂಗ್ರೀನ್ ಸ್ಟೇಜಿಗೂ ಕೂಡ ಹೋಗ್ತದೆ, ಹಾಗೂ ಕಾಲು ಬೆರಳುಗಳ ಹಾಗೂ ಪಾದದ ಅಂಗಚ್ಛೇದನದ ಸಾಧ್ಯತೆಗಳು ಬಹಳ ಹೆಚ್ಚಾಗುತ್ತದೆ. ಒಬ್ಬ ವ್ಯಕ್ತಿಯ ಅಂಗಚ್ಛೇದನದ ನಂತರದ ಜೀವಿತಾವಧಿಯು ಅಂದರೆ ಲೈಫ್ ಸ್ಪ್ಯಾನ್ ಗಮನಾರ್ಹವಾಗಿ ಕುಗ್ತದೆ ಎಂದು ವಿಜ್ಞಾನವು ಕೂಡ ಹೇಳ್ತದೆ. ಇವೆಲ್ಲದರ ನಡುವೆ ಒಂದು ಮುಖ್ಯವಾದ ವಿಷಯ ಎಂದರೆ ರೋಗಿಗೆ ತನ್ನ ಪಾದಗಳಲ್ಲಿ ದೊಡ್ಡ ದೊಡ್ಡ ಅಲ್ಸರ್ ಆಗಲಿ ಅಥವಾ ಗ್ಯಾಂಗ್ರೀನ್ ಆಗಿದ್ರೂ ಕೂಡ ನೋವೇ ಕಾಣಿಸಿಕೊಳ್ಳುತ್ತಿರುವುದಿಲ್ಲ. ಯಾಕೆಂದರೆ ಪೆರಿಫೆರಲ್ ನ್ಯೂರೋಪತಿ ಪ್ರಾಬ್ಲಮ್ ಇರುವುದರಿಂದ ಸ್ಪರ್ಶಜ್ಞಾನದ ಅಭಾವವಿರುತ್ತದೆ. ಹಾಗಾಗಿ ಕೆಟ್ಟದಾದ ಹುಣ್ಣುಗಳನ್ನು ಇಟ್ಟುಕೊಂಡು ಕೂಡ ಸಲೀಸಾಗಿ ರೋಗಿಗಳು ಅದೇ ಕಾಲಿನಲ್ಲಿ ಗಾಯದ ಮೇಲೆ ಆರಾಮವಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಹೀಗಾಗಿ ರೋಗಿಗಳಿಗೆ ಈ ಪರಿಸ್ಥಿತಿಯ ಗಂಭೀರತೆ ಕೂಡ ಇರುವುದು ಬಹಳ ಕಡಿಮೆ. ಇದಕ್ಕಾಗಿ ಮಧುಮೇಹ ಚಿಕಿತ್ಸೆ ಮಾಡುವ ವೈದ್ಯರೂ ಕೂಡ ತಮ್ಮ ಎಲ್ಲ ರೋಗಿಗಳಲ್ಲಿ ಪ್ರತಿ ಭೇಟಿಯ ವೇಳೆಯಲ್ಲಿ ಒಮ್ಮೆ ಅವರ ಪಾದ ಕಾಲುಗಳ ಕಡೆ ಒಮ್ಮೆ ಗಮನಹರಿಸಿ ಪರೀಕ್ಷೆ ಮಾಡುವುದು ಉತ್ತಮವಾಗಿದೆ. ಕೊನೆಯದಾಗಿ ಮಧುಮೇಹಿಗಳಿಗೆ ತಮ್ಮ ಕಾಲು ಹಾಗೂ ಪಾದದ ದೈನಂದಿನ ಆರೈಕೆ ಮಾಡುವ ಕೆಲವು ಸುಲಭವಾದ ಉಪಾಯ ಕ್ರಮಗಳನ್ನು ಕೂಡ ಇಲ್ಲಿ ಹೇಳಬಯಸುತ್ತೇನೆ. ಡಯಾಬಿಟೀಸ್ ಉಳ್ಳವರು ತಮ್ಮ ಪಾದಗಳ ವಿಶೇಷ ಕಾಳಜಿ ವಹಿಸಿಕೊಳ್ಳಬೇಕಾಗ್ತದೆ. ಎಲ್ಲಾ ಸಮಯದಲ್ಲಿ ಪಾದರಕ್ಷೆ ಧರಿಸಬೇಕಾಗ್ತದೆ. ಮನೆಯೊಳಗೇ ಇರಲಿ ಹೊರಗೆ ಇರಲಿ, ಯಾವಾಗಲೂ ಸರಿಯಾದ ರೀತಿಯ ಪಾದರಕ್ಷೆಗಳನ್ನು ನಿಮ್ಮ ಮಧುಮೇಹ ಚಿಕಿತ್ಸಾ ವೈದ್ಯರಲ್ಲಿ ಒಮ್ಮೆ ತೋರಿಸಿ ಆಮೇಲೆ ಬಳಸಲು ಶುರು ಮಾಡ್ರಿ. ನಿಮ್ಮ ಪಾದಗಳ ಬೆರಳುಗಳನ್ನು ಬೆರಳು ಸಂಧಿಗಳನ್ನು ಜಾಸ್ತಿ ಹೊತ್ತು ನೀರಿನಲ್ಲಿ ಹಸಿಯಾಗಿ ಇಟ್ಟುಕೊಳ್ಳಬಾರದು. ಅತಿಯಾದ ತೇವಾಂಶವು ಕೂಡ ಹಲವಾರು ಫಂಗಲ್ ಇನ್ಫೆಕ್ಷನ್ಗಳನ್ನು ಕೂಡ ಆಹ್ವಾನಿಸುತ್ತದೆ. ಆವಾಗವಾಗ ಬೆರಳು ಸಂಧಿಗಳನ್ನು ಒಣವಾಗಿ ಒರೆಸಿಕೊಳ್ತಾ ಇಟ್ಕೋಬೇಕು. ದಿನನಿತ್ಯ ಒಮ್ಮೆಯಾದರೂ ನಿಮ್ಮ ಪಾದಗಳ ಸ್ವಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ನೀವು ಬೇಕಾದರೆ ನಿಮ್ಮ ಮನೆಯವರ ಅಥವಾ ಮಕ್ಕಳ ಸಹಾಯ ಕೂಡ ತೆಗೆದುಕೊಂಡು ಇದನ್ನು ಮಾಡಬಹುದು. ಯಾವುದಾದರೂ ಹೊಸ ಗಾಯಗಳು ಆಗಿದ್ದಾವೆಯೇ, ಚರ್ಮದಲ್ಲಿ ಬದಲಾವಣೆ ಆಗಿದ್ದಾವೆಯೇ, ಕೆಂಪಾಗಿ ಅಥವಾ ಕಪ್ಪಾಗಿ ಚರ್ಮದ ಬಣ್ಣ ಚೇಂಜಸ್ ಆಗಿದ್ದಾವೆಯೇ, ಹೀಗೆ ಕೂಲಂಕುಷವಾಗಿ ದಿನಾಲೂ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ. ಮತ್ತು ಯಾವುದೇ ರೀತಿಯ ಅಸಹಜ ಬದಲಾವಣೆಗಳು ಕಂಡು ಬಂದಲ್ಲಿ ತಡ ಮಾಡದೆ ನಿಮ್ಮ ಮಧುಮೇಹ ಚಿಕಿತ್ಸೆ ಮಾಡುವ ವೈದ್ಯರನ್ನು ಕಾಣಬೇಕಾಗ್ತದೆ. ಕಾಲು ಬೆರಳುಗಳ ಉಗುರುಗಳನ್ನು ಕತ್ತರಿಸಲು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡೇ ಮಾಡ್ರಿ. ಇಲ್ಲವಾದರೆ ಹೊಸದಾಗಿ ಗಾಯಗಳು ಮೂಡಿ ಅಲ್ಸರ್ ಆಗುವ ಸಾಧ್ಯತೆಗಳು ಇರ್ತವೆ. ಇನ್ನೊಂದು ವಿಷಯ ಏನೆಂದರೆ, ನಾವು ಭಾರತೀಯರಾದ ನಾವು ಯಾವುದೇ ತೀರ್ಥಸ್ಥಳ ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿಗಳನ್ನು ಒಳಗೆ ಧರಿಸುವುದಿಲ್ಲ. ಆದರೆ ಮಧುಮೇಹಿಗಳು ಈ ವಿಷಯದ ಬಗ್ಗೆ ಸ್ವಲ್ಪ ವಿಶೇಷ ಎಚ್ಚರಿಕೆ ವಹಿಸಬೇಕು. ದೇವರ ದರ್ಶನಕ್ಕೆಂದು ತಾಸುಗಟ್ಟಲೆ ಬಿಸಿಯಾದ ನೆಲದ ಮೇಲೆ ನಿಲ್ಲುವ ಪ್ರಮೇಯ ಕೂಡ ಬಂದಿರ್ತದೆ. ಪ್ರದಕ್ಷಿಣೆ ಸುತ್ತುವುದು ಇರ್ತದೆ. ಅಲ್ಲಿ ತೆಂಗಿನಕಾಯಿ ಚಿಪ್ಪಾಗಲಿ, ಗಾಜಿನ ತುಂಡು, ಸೂಜಿ, ಹೀಗೆ ಹಲವಾರು ಚೂಪಾದ ಸಾಧನಗಳು ಬಿದ್ದಿರ್ತವೆ. ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಮುನ್ನೆಚ್ಚರಿಕೆಯ ಕ್ರಮವಾಗಿ ದೇವಸ್ಥಾನಗಳಿಗೆ ಹೋಗುವಾಗ ದಪ್ಪನೆಯ ಸಾಕ್ಸ್, ಕಾಲು ಚೀಲಗಳನ್ನು ಧರಿಸಿಯೇ ಹೋಗುವಂಥ ಅಭ್ಯಾಸ ಮಾಡಿಕೊಳ್ಳಬೇಕು. ಇನ್ನೊಂದು ವಿಷಯ, ವಾಕಿಂಗ್ ಮಾಡುವುದು. ಡಯಾಬಿಟಿಸ್ ಕಂಟ್ರೋಲಿಗೆ ವಾಕಿಂಗ್ ಮಾಡುವುದು ಬಹಳ ಅಗತ್ಯ ಅಂತ ನಮಗೆಲ್ಲ ಗೊತ್ತಿದೆ. ಇದು ಒಳ್ಳೆಯ ರೂಢಿ ಕೂಡ. ಕೆಲವರು 2 ಕಿಲೋಮೀಟ್ರು, 5 ಕಿಲೋಮೀಟ್ರು, ಹೀಗೆ ದಿನಾಲೂ ದೈಹಿಕ ವ್ಯಾಯಾಮದ ಅಂಗವಾಗಿ ವಾಕಿಂಗ್ ಮಾಡುತ್ತಾರೆ. ಇಲ್ಲಿ ಒಂದು ಬಹುಮುಖ್ಯವಾದ ವಿಷಯ ಅಂದರೆ, ವಾಕಿಂಗ್ ಹೋಗುವಾಗ ಸರಿಯಾದ ಪಾದರಕ್ಷೆಯನ್ನು ಧರಿಸುವುದು. ಇಲ್ಲವಾದರೆ ಬರಿಗಾಲಿನಲ್ಲಿ ಅಥವಾ ಚಪ್ಪಲಿ, ಲೆದರ್ ಶೂಸ್, ಪ್ಲಾಸ್ಟಿಕ್ ಸ್ಯಾಂಡಲ್ಸ್ ಇಂತಹ ತಪ್ಪಾದ ಪಾದರಕ್ಷೆಗಳನ್ನು ಧರಿಸಿ ವಾಕಿಂಗ್ ಮಾಡಿದರೆ ಗಂಟು ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಕಾಲಿನಲ್ಲಿ ಹೊಸ ಗಾಯಗಳು ಮಾಡಿಕೊಳ್ಳುವುದು, ಅವೇ ಗಾಯಗಳು ಮುಂದೆ ಸೆಪ್ಟಿಕ್ ಆಗಿ ಅಲ್ಸರ್ ಆಗುವುದು, ಹೀಗೆ ಹಲವಾರು ಅಚಾತುರ್ಯಗಳು ತಿಳಿಯದೆಯೋ ಆಗ್ತಿರ್ತವೆ. ಹಾಗಾಗಿ ಸರಿಯಾದ ಸೈಜಿನ ಕಂಫರ್ಟೆಬಲ್ ಸ್ಪೋರ್ಟ್ಸ್ ಶೂಸ್ಗಳನ್ನೇ ಧರಿಸಿ ದಿನನಿತ್ಯದ ವಾಕಿಂಗಿಗೆ ಹೋಗಬೇಕು. ಇನ್ನು ತಪ್ಪಿಯೂ ಕೂಡ ಮಧುಮೇಹಿಗಳು ಬಿಸಿಯಾದ ಎಣ್ಣೆಯಲ್ಲಿ ಕಾಲಿನ ಮಸಾಜ್ ಮಾಡಿಕೊಳ್ಳುವುದು, ಬಿಸಿ ನೀರಿನ ಬಕೆಟ್ನಲ್ಲಿ ಕಾಲನ್ನು ಇಟ್ಟುಕೊಂಡು ಶಾಖ ತೆಗೆದುಕೊಳ್ಳುವುದು, ಇಂತಹ ತಪ್ಪು ಆಚರಣೆಗಳನ್ನು ಮಾಡದೇ ಇರಿ. ಪಾದಗಳಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಇರುವ ರೋಗಿಗಳಿಗೆ ತಿಳಿಯದೆಯೋ ಬಿಸಿ ಶಾಖದಿಂದ ಬುಗ್ಗೆಗಳು ಹುಟ್ಟಿ ಕೀವಾಗಿ ಅಲ್ಸರ್ಗಳು ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಕೊನೆಯದಾಗಿ, ಸಾರಾಂಶವಾಗಿ ನಾನು ಇಂದು ಹೇಳಲು ಏನು ಬಯಸುತ್ತೇನೆಂದರೆ, ಶುಗರ್ ಸಮಸ್ಯೆಯು ಬಹಳ ಕೇವಲವಾಗಿ ತೆಗೆದುಕೊಳ್ಳುವ ವಿಷಯ ಅಲ್ಲ. ಎಲ್ಲ ಅಂಗಾಂಗಗಳ ಜೊತೆಗೆ ನಿಮ್ಮ ಪಾದಗಳ ವಿಶೇಷ ಮುತುವರ್ಜಿಯನ್ನು ಮಾಡುವುದು ಕೂಡ ವೈದ್ಯರ ಹಾಗೂ ರೋಗಿಗಳ ಸಮನಾದ ಜವಾಬ್ದಾರಿಯಾಗಿದೆ ಎಂದು ಹೇಳಿ ಇಂದಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ. ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ ಡಾಕ್ಟರ್ ಅನುಷಾ ಅವರೇ, ಧನ್ಯವಾದಗಳು. ಈಗ ನಾವು ಕರೆಗಳನ್ನು ತಗೊಳ್ಳೋಣ. ಹಲೋ, ಹಲೋ ರೀ. ಹಾ, ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕಟೆ ಮಾತಾಡೋದ್ರಿ. ಹ್ಮ್, ಡಾಕ್ಟರ್ ಹತ್ರ ಪ್ರಶ್ನೆ ಕೇಳ್ರಿ, ಏನು ಅಂತ ನಿಮ್ದು? ನಮಗ ಶುಗರ್ ಅದ ಏನು ಇಲ್ರಿ, ಚಪ್ಪಲ್ ಹಾಕೊಳ್ಳಲಿಂದ ಹೊಟ್ಟೆ ನಡ್ಯಾಕ ಬರ್ವಾತ್ರಿ. ಚಪ್ಪಲ್ ಹಾಕೊಳ್ಳದೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ? ಆಗುದಿಲ್ರಿ. ಹ್ಞೂನ್ರಿ, ಶುಗರ್ ಇಲ್ಲ ಅಂತ ಅವರಿಗೆ? ಶುಗರ್ ಇಲ್ರಿ, ಶುಗರ್ ಬಿತಿ ಏನೂ ಇಲ್ರಿ. ಹಾ, ಹಾಗಾಗಿ ಈಗ ನೋಡಿ, ಶುಗರ್ ಇಂದ ನರದೌರ್ಬಲ್ಯ ಆದ್ರೆ ಏನೇನ್ ಆಗ್ತದೆ ಅವೆಲ್ಲ ನಾವೀಗ ನೋಡಿದ್ವಿ. ಶುಗರ್ ಇಲ್ಲದೆಯೂ ಕೂಡ ಬಹಳಷ್ಟು ಬೇರೆ ರೀತಿಯ ನ್ಯೂರೋಪತಿ ಪ್ರಾಬ್ಲಮ್ಸ್ ಇರ್ತವೆ, ನರ ದೌರ್ಬಲ್ಯಗಳಿರ್ತವೆ. ಹಾಗಾಗಿ ಒಂದ್ಸತಿ ನೀವು ಶುಗರ್ ಚೆಕ್ ಅಂತೂ ಮಾಡಿಸ್ಕೊಳ್ಳಿ. ಶುಗರ್ ಇಲ್ಲದೆಯೂ ಕೂಡ ಬಹಳಷ್ಟು ಬೇರೆ ಬೇರೆ ವಿಧದ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ನರ ದೌರ್ಬಲ್ಯಗಳು ಇರ್ತವೆ. ಹಾಗಾಗಿ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ಇರುವ ಮಾಂಸಖಂಡಗಳಲ್ಲಿ ಏನಾದ್ರು ತೊಂದರೆ ಇದೆಯಾ, ಕಾಲಲ್ಲಿ ಯಾವ ರೀತಿ ತೊಂದರೆ ಇದೆ ಅಂತ ಒಂದ್ಸತಿ ಪರೀಕ್ಷೆ ಮಾಡಿ ನೋಡ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಗೈಡೆನ್ಸ್ ನೀಡ್ಲಿಕ್ಕೆ ಆಗ್ತದೆ ರೀ. ಕಾಲದ ಏನು ಒಡೆದಿಲ್ಲ, ಎಲ್ಲ ಸಫೈದವ್ರಿ. ಹಾ ಹಾ, ಒಳ್ಳೇದು. ಹಲೋ ಹಲೋ ಮೇಡಮ್. ಹಾ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾ ಬಾಗಲಕೋಟೆ ಜಿಲ್ಲೆ ಮುಧೋಳದಿಂದ ಮೇಡಮ್. ಹಾ ಹೇಳ್ರಿ, ತಮ್ಮ ಹೆಸರು? ಮಾದೇವ್ ಅಂತ ಮೇಡಮ್. ಹಾ ಕೇಳ್ರಿ ಡಾಕ್ಟರ್ ಹತ್ರ, ನಿಮ್ಮ ಸಮಸ್ಯೆ ಏನು ಅಂತ? ನಮ್ಮ ಮಿಸಸ್ ಅವರಿಗೆ ಶುಗರ್ 300 ಅದ ರೀ. ಹೇಳಿ. ಅದರಿಂದ ಏನೇನು ಅಪಾಯ ರೀ ಸ್ವಲ್ಪ ಹೇಳ್ತೀರೇನ್ರಿ? ಶುಗರ್ ಜಾಸ್ತಿ ಇದ್ರೆ ನೋಡಿ, ತಲೆಯಿಂದ ಹಿಡಿದು ಕಾಲ್ ಬೆರಳು ತನಕ ಎಲ್ಲಿ ಆದ್ರೂ ಏನಾದ್ರೂ ಪ್ರಾಬ್ಲಮ್ ಬರ್ಬೋದು. ನಿಮ್ಗೆ ಗೊತ್ತೇ ಇದೆ, ಈಗ ಕಣ್ಣಿನಲ್ಲಿ ನಾನು ಹೇಳಿದೆ ರೆಟಿನೋಪತಿ, ಅಕ್ಷಿಪಟಲದಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅದೇ ರೀತಿ ಮೆದುಳಿನಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ. ಅದೇ ರೀತಿ ಸ್ಟ್ರೋಕ್, ಪಾರ್ಶ್ವವಾಯು, ಲಕ್ವ ಅಂತೇನು ಹೇಳ್ತೀವಿ, ಅದು ಬರುವ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಮತ್ತೆ ಮುಂದೆ ನೋಡಿದ್ರೆ ಯಾವುದೇ ಜಾಗ, ಯಾವುದೇ ಅಂಗಾಂಗಗಳಲ್ಲಿ ಸೋಂಕು ತಗಲುವ ಒಂದು ಪ್ರವೃತ್ತಿ ಹೆಚ್ಚಾಗ್ತದೆ. ಅದೇ ರೀತಿ ಹಾರ್ಟ್ ಅಟ್ಯಾಕ್ ಇರಲಿ, ಕಾಲಿನಲ್ಲಿ ಆಗೋ, ನಾನು ಹೇಳಿದೆ ಪಾದಗಳಲ್ಲಿ ಆಗೋ ಸಮಸ್ಯೆ, ಹಿಂಗೆ ಹಲವಾರು ಪ್ರಾಬ್ಲಮ್ ಯಾವ್ದಾದ್ರು ಆಗ್ಬೋದ್ರಿ. ಹಾಗಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ನಾರ್ಮಲ್ ಅಂದ್ರೆ ಎಷ್ಟು ಬರ್ಬೇಕ್ರಿ ಮೇಡಮ್? ಅಂದ್ರೆ ಖಾಲಿ ಹೊಟ್ಟೆಲಿ 90-120 ಒಳಗೆ ಬರಬೇಕು. ಅದೇ ರೀತಿ ನಿಮ್ದು ಟಿಫಿನ್ ಆಗ್ಲಿ ಊಟ ಆಗ್ಲಿ ಆದ್ಮೇಲೆ 2 ತಾಸು ನಂತರ ಪರೀಕ್ಷೆ ಮಾಡಿದ್ರೆ 140-180 ಒಳಗೆ ಇರಬೇಕು, ಅವಾಗ ಅದು ನಾರ್ಮಲ್ ಶುಗರ್ ಲೆವೆಲ್ ಅಂತ ಹೇಳ್ತೇವೆ. ತುಂಬಾನೇ ಜಾಸ್ತಿ ಆಗಿದೆ, ಅದನ್ನ ಆದಷ್ಟು ಬೇಗ ಸರಿಯಾಗಿ ಚಿಕಿತ್ಸೆ ಮಾಡ್ಕೋಬೇಕಾಗ್ತದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ವಸಂತರಾವ್ ಅಂತ, ಚೆನ್ನೈಯಿಂದ. ನಮ್ದು ಸ್ವಲ್ಪ ಶುಗರ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾನು ಹುಬ್ಳಿ ಸ್ಟಾರ್ GM2 ತೋರಿಸ್ತೇನೆ ಮೇಡಮ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ತಗೋಳ್ತೇನೆ, ರಾತ್ರಿ ಬಿಫೋರ್ ಮೀಲ್ಸ್ ಒಂದು ತಗೊಳ್ತೇನೆ, ಆಮೇಲೆ A to Z ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ತೇನೆ, ಮತ್ತೆ ಇದು ನ್ಯೂರೋಬಿಯನ್ 4 ತಗೋಬಹುದು ಮೇಡಮ್? ಅವೆಲ್ಲ ತಗೊಳ್ಳುವಂತ ಸರಿಯಾದ ಚಿಕಿತ್ಸೆ. ಆದ್ರೆ ನಿಮ್ಮ ಶುಗರ್ ಲೆವೆಲ್ ಎಷ್ಟೆಷ್ಟಿದೆ ಅದನ್ನೆಲ್ಲ ಡೀಟೇಲ್ ಆಗಿ ನೋಡಿಕೊಂಡು ಒಮ್ಮೆ ರಕ್ತ ಪರೀಕ್ಷೆ ಮಾಡಿಕೊಂಡೇ ನಿಮ್ಗೆ ಕರೆಕ್ಟ್ ಆಗಿ ನಾವು ಚಿಕಿತ್ಸಾ ವಿಧಾನ ಕೊಡಬೇಕಾಗುತ್ತೆ. ಸರಿಯಾಗಿದೆ, ಚಿಕಿತ್ಸೆ ಕ್ರಮ ನೀವು ತಗೊಳ್ತಿರೋದು ಸರಿಯಾಗಿ ಇದೆ. ಇಲ್ಲ, A to Z ನ್ಯೂರೋಬಿಯನ್ 4 ಅವೆಲ್ಲ ಮಲ್ಟಿ ವಿಟಮಿನ್ಸ್ ಅಷ್ಟೇ, ಅದು ಸಪ್ಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದು ಸೇಫ್ ಆಗಿ ನೀವು ತಗೊಳ್ಬಹುದು. ಏನು ಅದರಿಂದ ಸಮಸ್ಯೆ ಇಲ್ಲ, ಹೌದೌದು ತಗೊಳ್ಬಹುದು. ನಮ್ಮ ಮನೆಯವರಿಗೆ ಕಾಲಿಂದು ಜುಮ್ ಅಂತದ್ ಮೇಡಮ್, ರಾತ್ರಿ ಮಲ್ಕೊಂಡಾಗ ಶಾಕ್ ಹೊಡೆದಂಗ ಆಗುತ್ತೆ ಅಂತಾರೆ. ಈಗ ಒಂದ್ 2 ಆಯ್ತು ಅವರು ಸ್ಟಾರ್ಟ್ ಮಾಡಿ ನ್ಯೂರೋಬಿಯನ್ 4 ತಗೊಳ್ತಾ ಇದಾರೆ. ಇಲ್ಲ, ಇವೆಲ್ಲ ನೋಡಿ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡಿ ಸಲಹಾ ಸಮಾಲೋಚನೆ ಮಾಡುವಂತ ವಿಷಯ ಇದು. ನಾವು ಕ್ವೆಶನ್ ಆನ್ಸರ್ ರೀತಿಯಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ, ಅದೇ ಎಲ್ಲಾನು ನಾವೇನು ಹೇಳಿದ್ರು ಪರೀಕ್ಷೆ ಮಾಡಿ ಪ್ರತಿಯೊಂದು ಪೇಷಂಟ್ ಅನ್ನ ನೋಡಿನೇ ಕೊಡಬೇಕಾಗಿರುವಂತ ಮೆಡಿಸಿನ್ಸ್ ಇವೆಲ್ಲ. ಈಗ ನೀವು ತಗೊಳ್ತಿರೋದು ಸರಿಯಾಗಿದೆ, ಪ್ರಾಬ್ಲಮ್ಸ್ ಏನಾದ್ರೂ ಆಗ್ತಾ ಇದ್ರೆ ಕರ್ಕೊಂಡು ಬನ್ನಿ, ತಗೋಬಹುದಪ್ಪ. ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಭಾಗ ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ, ನಿಮ್ ಪ್ರಶ್ನೆ? ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ರೀ ನಾನು ಕತ್ತೆಯನ್ನು ಹತ್ತುವಾಗ ಕಾಲುಗಳ ಮೇಲೆ ಬಾರ್ ಹಾಕಿ ಇದಾಗ್ತದ ರೀ, ಕಟ್ಟೆ ಹತ್ತಕ್ ಆಗ್ತಾ ಇಲ್ಲ ರೀ ಮೇಡಮ್ ರೀ, ಅದು ಏನ್ ಸಮಸ್ಯೆ ಇರ್ಬೋದ್ರಿ? ನಿಮ್ಗೆ ಶುಗರ್ ಬಂದು ಎಷ್ಟು ಸಮಯ ಆಗಿದೆ? ಶುಗರ್ ಇಲ್ರಿ ಮೇಡಮ್, ಶುಗರ್ ಮತ್ತು ಬಿಪಿ ಏನು ಪ್ರಾಬ್ಲಮ್ ಇಲ್ರಿ. ಕಟ್ಟೆ ಹತ್ತುವಾಗ ಅಂದ್ರೆ ಕಾಲಲ್ಲಿ ನೋವು ಬರ್ತದ? ಈಗ ನೀರ್ನ ಕೂಡ ತಗೊಂಡು ಬರೋದ್ನಾಗ ರೀ ಸ್ವಲ್ಪ ಇದಾಕತ್ರಿ ಮೇಡಮ್ ರೀ, ಕೊಡ ಹತ್ತ ಕಟ್ಟಿ ಹತ್ತ ಆಗ್ತಾ ಇಲ್ಲ ರೀ. ತೂಕ ಏನಾರು ಹೆಚ್ಚಿಗೆ ಇದೆಯಾ ನಿಮ್ದು? ಅದೇ ರೀ ಮೇಡಮ್, ಎಕ್ಸಾಕ್ಟ್ 70 ಅನ್ರಿ ಮೇಡಮ್. ಅದೇ ನಿಮ್ಮ ಎತ್ತರಕ್ಕೆ ಸರಿಯಾದ ತೂಕ ಇದೆಯಾ, ಹೆಚ್ಚಿಗೆ ತೂಕ ಇದೆಯಾ ನೋಡ್ಬೇಕಾಗ್ತದೆ. ಕೆಲವೊಮ್ಮೆ ಭಾರ, ನಮ್ಮ ದೇಹ ಭಾರ ಇದ್ರೆ, ಜಾಸ್ತಿ ವಜನ್ ಇದ್ರೆ ಗಂಟು ಗಂಟುಗಳಲ್ಲಿ ನೋವು ಬೇಗನೆ ಕಾಣಿಸ್ಕೊಳ್ತದೆ. ಹಾಗಾಗಿ ಕರೆಕ್ಟ್ ಆಗೊಮ್ಮೆ ಪರೀಕ್ಷೆ ಮಾಡಿಸ್ಬೇಕು. ಮತ್ತೆ ನಿಮ್ಮ ತೂಕನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಮತ್ತೆ ಲೋಕಲ್ ಜಾಯಿಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನಿಮ್ಮ ಎಲುಬಿನ ಡಾಕ್ಟರ್ನ ಒಮ್ಮೆ ಕಾಣಬೇಕಾಗ್ತದೆ. ಡಯಾಬಿಟಿಸ್ ಸಮಸ್ಯೆ ಇಲ್ಲ ಅಲ್ಲ ನಿಮ್ಗೆ? ಇಲ್ರಿ ಮೇಡಮ್. ಸೊ ಇದು ಡಯಾಬಿಟಿಸ್ ರಿಲೇಟೆಡ್ ನ್ಯೂರೋಪತಿ ಪ್ರಾಬ್ಲಮ್ ಅಲ್ಲ ನಿಮ್ದು? ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ರಿ ಅಂತ ಹೇಳ್ತಿದ್ದಾರೆ. ನೀವು ಪರೀಕ್ಷೆ ಮಾಡಿಸಿ ಕೇಳಬೇಕು ಅಂತಿದ್ದಾರೆ ಅವ್ರಿಗೆ. ಎಲುಬಿನ್ ಡಾಕ್ಟರ್ನ ಕಾಣಬೇಕಾಗ್ತದೆ, ಎಕ್ಸ್ರೇ ಮಾಡಬೇಕಾಗಬಹುದು, ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿದ್ದಾವೆ. ಡಯಾಬಿಟಿಸ್ ಅಲ್ಲದೆ ಇರೋದ್ರಿಂದ ಇದು ಡಯಾಬಿಟಿಕ್ ನ್ಯೂರೋಪತಿ ಪ್ರಾಬ್ಲಮ್ ಅಲ್ಲ ಅಂತ ಅಷ್ಟು ಹೇಳಬಲ್ಲ. ಆರ್ಥೋಪೆಡಿಕ್ ಎಲುಬಿನ್ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗ್ರಿ ಒಮ್ಮೆ. ಹೌದೌದು. ಹಲೋ ಹಲೋ ಹಲೋ. ಹಾ, ನಿಮ್ ರೇಡಿಯೋ ಸ್ವಲ್ಪ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ನಾವು ದೂರ ಇರ್ತಾ. ಹಾ ಸರಿ, ಹಂಗಾಗಿ ಕೇಳ್ರಿ. ದೇವರ್ತಿಗೂರ್ ತಾಲೂಕ್ರಿ. ಇಲ್ಲಿ ಕಾರ್ಗಳು ನೀತ ಹೋಯ್ತಾವ್ರಿ. ಹಾ ಹೇಳ್ರಿ. ಕಾರ್ಗಳು ರೀ, ನಮ್ಗೇನ್ ಶುಗರ್ ಅದ ಏನಿಲ್ರಿ. ಕಾಲುಗಳು ಉರಿತಾವ? ಶುಗರ್ ಪರೀಕ್ಷೆ ಮಾಡಿ ಇವಾಗ ಎಷ್ಟು ಸಮಯ ಆಯ್ತು ನಿಮ್ದು? ನಮ್ ಶುಗರ ಇಲ್ರಿ. ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಅದೇ ಹೇಳಿದ್ನಲ್ಲ, ಪಾದ ಉರಿಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಈಗ ವಿಟಮಿನ್ ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದ್ರೂ ಹಂಗಾಗ್ತಾ ಇರ್ತವೆ. ಕೆಲವೊಮ್ಮೆ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಇದ್ರೂ ಹಂಗಾಗ್ತದೆ. ಹೀಗೆ ಬೇರೆ ಯಾವ ಕಾರಣ ಇದೆ ಅಂತ ನಿಮ್ಮ ರಕ್ತ ಪರೀಕ್ಷೆ ಮಾಡಿ, ನಿಮ್ಮ ಕರೆಕ್ಟ್ ಆಗಿ ವೈದ್ಯರ ಸಮಾಲೋಚನೆ ಮಾಡಿನೇ ನಿಮ್ಗೆ ಡಯಾಗ್ನೋಸಿಸ್ ಕೊಡಬೇಕಾಗ್ತದೆ. ಹಲೋ ಹಲೋ ಹೇಳಿ ಮೇಡಮ್. ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಅಥಣಿಯಿಂದ ವಸಂತರಾಮ ಜೈ ಮಾಡಿದ್ನಲ್ಲ. ಉಗ್ರಿ ಸ್ಟಾರ್ GM2 ಟ್ಯಾಬ್ಲೆಟ್ ಬಿಫೋರ್ ಮೀಲ್ಸ್ ತಗೋಬೇಕು, ಆಫ್ಟರ್ ಮೀಲ್ಸ್ ತಗೋಬೇಕಾ? ಬಿಫೋರ್ ಮೀಲ್ಸ್ ತಗೋಬೇಕು. ಬಿಫೋರ್ ಮೀಲ್ಸ್ ತಗೋಬೇಕಾ? ನಾವು ದಕ್ಷಿಣ ಕನ್ನಡದವ್ರು, ಅದಕ್ಕೆ ಹೇಳಿದೆ ಮೇಡಮ್. ಸರಿ ಸರಿ ಸರಿ ಅಂತ ಹೇಳಿ. ಸರಿ ಸರಿ ಸರಿ. ಹಲೋ ಹಲೋ, ನಮಸ್ಕಾರ ದೀದಿ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ರಿ? ಈ ರೇಡಿಯೋ SDM ಡಾಕ್ಟರ್ದಲ್ಲಿ ಸುಮ್ಮನೆ ಒಬ್ಬೊಬ್ರು ಫೋನ್ ಮಾಡ್ಕೊತ್ಕೊಂತಾರಿ, ಏನು ಪ್ರಾಬ್ಲಮ್ ಇಲ್ದೇನು? ಈಗ ವಿಷಯ ಈಗ ಒಂದು ಎರಡು ಮೂರು ಸಲ ಕಾಲ್ ಮಾಡ್ತಾರೆ ಅವ್ರು. ಈಗ ನಿಮ್ದೇನು ವಿಷಯ ಹೇಳಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ವಿಷಯ ಪ್ರಶ್ನೆ ಇದ್ರೆ ಕೇಳ್ರಿ. ಈಗ ನಮ್ದೇನಿಲ್ರಿ, ಇದು ಒಂದು ನಮ್ಮ ತಕರಾರು ಇದೈತಿ, ಕಂಪ್ಲೇಂಟ್ ಐತ್ರಿ. ಹಾ ಸರಿ ತಗೋರಿ ಹಂಗಾದ್ರೆ. ಹಾ ಓಕೆ ಓಕೆ. ಹಲೋ ಹಲೋ ಹೇಳ್ರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹೇಳ್ರಿ ಮಂಜುನಾಥ್ ನಾಡಗೀರವ್ರೆ. ಅಲ್ರಿಪ್ಪ, ಎಷ್ಟು ಸರಿ ನಾವು ಇದ್ರ ಜಿಂಗಲ್ ಪ್ರಸಾರ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ. ಇರ್ಲಿ, ಏನ್ರಿ ಇದು ಮಧುಮೇಹಿಗಳಲ್ಲಿ ಪಾದದ ಕಾಳಜಿ ಅನ್ನೋ ಬಗ್ಗೆ ಇವತ್ತು ಮಾತಾಡ್ತಾ ಇದಾರೆ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಕೇಳೋದಿತ್ತು ಅಂದ್ರೆ ಕೇಳ್ರಿ. ಹ್ಮ್ ಹ್ಮ್ ಇದಾರೆ ಕೇಳ್ರಿ, ಡಾಕ್ಟರ್ ಇಲ್ಲೇ ಇದಾರೆ ಕೇಳ್ರಿ ಪ್ರಶ್ನೆ ನಿಮ್ದು ಏನಾದ್ರು ಇದ್ರೆ. ಇಲ್ಲ ಇಲ್ಲ, ನೀವ್ ಇವತ್ತು ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆ ಕೇಳ್ರಿ, ಇದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಅವಕಾಶ ಕೊಟ್ಟು ಬಿಡ್ರಿ. ಅಲ್ರಿ ಹಂಗಲ್ರಿ, ಮಧುಮೇಹ ಅಂದ್ರೆ ಅದರಿಂದ ಏನ್ ಸೊಕ್ಕ ಆಗ್ತಾನ ಹಂಗ ಅಂತ ಕೇಳ್ಬೇಕ್ರಿ. ಏನ್ ಕೇಳ್ಬೇಕು ಅಂತಿದ್ದೀರಿ? ಅವ್ರು ಇಷ್ಟ ತನಕ ಅದ್ರ ಬಗ್ಗೆ ಎಷ್ಟೊತ್ತು ಮಾಹಿತಿ ಕೊಟ್ರು, ಒಳ್ಳೆ ಮಾಹಿತಿ ಕೊಟ್ರು ಅವರು. ಅದೇ ನಾವು ಈಗ ವಿಷಯ 10 ನಿಮಿಷ ನಾನು ಡೀಟೇಲ್ ಆಗೆಲ್ಲ ಹೇಳಿದ್ದೆ. ನರಗಳ ದೌರ್ಬಲ್ಯ ಹಿಂಗಾಗ್ತದೆ, ಅದರಿಂದ ಪಾದಗಳಲ್ಲಿ ಯಾವ ರೀತಿ ಗಾಯಗಳಾಗ್ತವೆ, ಅದರ ಕಾಳಜಿ ಸರಿಯಾಗಿ ಮಾಡದಿದ್ರೆ ಮುಂದೆ ಅದರಿಂದ ಏನೇನು ಅನಾಹುತಗಳಾಗ್ತವೆ, ಅದು ಹೇಗೆ ದಿನನಿತ್ಯ ಆರೈಕೆ ಹೇಗೆ ಮಾಡಬೇಕು ಮಧುಮೇಹಿಗಳು, ಇವೇ ಎಲ್ಲ ವಿಷಯ ನಾನು ಈಗ ಹೇಳಿದ್ದೆ. ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಹೌದೌದು, ಇದು ಮಧುಮೇಹಗಳಲ್ಲಿ ಇರೋ ಪ್ರಾಬ್ಲಮ್ ಬಗ್ಗೆನೇ ಹೇಳಿದ್ದು. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಕುಸ್ಗಿ ತಾಲೂಕು ಚಳ್ಳಗೆರೆಯಿಂದ ಮಲ್ಲಪ್ಪ ಶೆಟ್ಟರ್ ಮೇಡಮ್ ಅವರ ಮಾತಾಡೋಣ ನಾನು. ಹ್ಮ್ ಕೇಳ್ರಿ, ನಿಮ್ ಪ್ರಶ್ನೆ ಏನು ಉಂಟ ಡಾಕ್ಟರ್ ಹತ್ರ? ಹೇಳಿ ಮೇಡಮ್. ನಮ್ದು ಸ್ವಲ್ಪ ಶುಗರ್ ಇದೆ ಮೇಡಮ್, ಹಾಗೂ ಸ್ವಲ್ಪ ಮೊಣಕಾಲು ನೋವು ಸ್ವಲ್ಪ ನೋವು ಹಾಕೊಂಡು ನೋಡ್ರಿ ಮೇಡಮ್. ನಮಗೆ ಮೊಣಕಾಲು ನೋವು ಮತ್ತೆ ಮೊಣಕಾಲು ನೋವು, BP ಮಾತ್ರ ನಾರ್ಮಲ್ ಐತ್ರಿ ಮೇಡಮ್. ನಮಗೆ BP ದು ಗುಳಿಗೆ ನಡೀತಾ ಇದಾವ? BP ಗುಳಿಗೆ ತಗೊಂಡ್ರಿ, ಶುಗರ್ ಗುಳಿಗೆ ಕಾಯಂ ತಗೊಂಡ್ರಿ ಮೇಡಮ್. ಅದೇ ಮೊಣಕಾಲು ನೋವು ಬಹಳಷ್ಟು ರೀಸನ್ ಇಂದ ಕಾರಣಗಳಿಂದ ಬರ್ತದೆ. ಡಯಾಬಿಟಿಸ್ಗಳಲ್ಲೂ ಬಹಳ ಕಾಮನ್ ಆಗಿ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಒಂದೇನಂದ್ರೆ ಏಜ್ ರಿಲೇಟೆಡ್, ವಯಸ್ಸು ಮುಂದೆ ಹೋದಾಗೆ ನಮ್ಮ ಇದು ಸವೆದ್ಕೊಳ್ತಾ ಬರ್ತದೆ, ನಮ್ಮ ಗಂಟುಗಳ ಸವಿತ ಬರ್ತವಲ್ವಾ, ಅದರಿಂದನೂ ಆರ್ಥ್ರೈಟಿಸ್ಸು, ಆಸ್ಟಿಯೋಪೊರೋಸಿಸ್ ಇವೆಲ್ಲ ಚೇಂಜಸ್ ಆಗ್ತವೆ, ಅದರಿಂದನೂ ಮೊಣಕಾಲಲ್ಲಿ ನೋವು ಬರ್ತದೆ. ಇನ್ನು ದೇಹದ ತೂಕ ಜಾಸ್ತಿ ಇದ್ರೂ ಮೊಣಕಾಲುಗಳಲ್ಲಿ ನೋವು ಬರ್ತವೆ. ಮತ್ತು ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದ್ರೂ ಅದೇ ರೀತಿ ನೋವುಗಳು ಕಾಣಿಸ್ಕೊಳ್ತಾ ಇರ್ತದೆ. ಮತ್ತೆ ನೀವು ಸರಿ ಕಂಟ್ರೋಲ್ ಅಲ್ಲಿ ಇದೆಯಾ ಶುಗರ್, ಹತೋಟಿಯಲ್ಲಿ ಇದೆಯಾ, ನಾರ್ಮಲ್ ರೇಂಜ್ ಅಲ್ಲಿ ಇದೆಯಾ? ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇರ್ತದೆ ನಿಮ್ದು ಶುಗರ್ ಪರೀಕ್ಷೆ ಮಾಡಿದಾಗ? ಚೆಕ್ ಮಾಡಿದಾಗ ಖಾಲಿ ಹೊತ್ತಿಲೇ ಚೆಕ್ ಮಾಡಿಸಿದಾಗ ಮೇಡಮ್ ನನಗೆ 150 109 110 ಇರ್ತೀರ ಮೇಡಮ್. ಹಾ ಹಾ, ಅದು ಸರಿಯಾಗಿದೆ. ಮತ್ತೆ ಊಟ ಆದ್ಮೇಲೆ, ನಾಷ್ಟಾ ಆದ್ಮೇಲೆ? ನಾಷ್ಟಾ ಆದ್ಮೇಲೆ ನಾವು ಚೆಕ್ ಮಾಡಿಸಿಲ್ರಿ ಮೇಡಮ್ ಶುಗರ್. ಸೊ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ರಿ. ಮತ್ತೆ ಎಚ್ ಬಿ ಎ ಒನ್ ಸಿ ಅಂತ 3 ತಿಂಗಳ ಒಂದು ಎವರೇಜ್ ವ್ಯಾಲ್ಯೂ ಸಿಗ್ತದೆ ನಿಮಗೆ, ಎಷ್ಟು ಕಂಟ್ರೋಲ್ ಅಲ್ಲಿ ಇದೆ ಅಂತ. ಅದು ಕೂಡ ನೀವು ರೇಂಜ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತೆ ಒಳ್ಳೆಯ ಆಹಾರ ತಗೊಳ್ಬೇಕಾಗ್ತದೆ, ಪೌಷ್ಟಿಕಾಂಶ ಇರುವಂತ ಆಹಾರ ತಗೊಳ್ಬೇಕಾಗ್ತದೆ. ಸರಿಯಾದ ಪಾದರಕ್ಷೆ ಹಾಕೊಂಡೇ ವಾಕಿಂಗ್ ಹೋಗ್ಬೇಕಾಗ್ತದೆ. ಸೊ ಇವೆಲ್ಲ ಮುಂಜಾಗ್ರತೆ ನೀವು ದಿನನಿತ್ಯ ನೀವು ಮಾಡ್ತಾ ಇರಬೇಕು. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಸುರೇಬಾನ್, ರಾಮದುರ್ ಕಾಲು ಸುರೇಬಾನ್ ಇದ್ದಾರೆ, ಶಿವಪ್ಪ ಗೊಂಡಬಾಳ ಅಂತ್ರಿ. ಈ ಸದ್ಯ ನಮ್ಮ ಹೆಣ್ಮಕ್ಳಿಗೆ ಶುಗರ್ ಐತ್ರಿ ಮೇಡಮ್, ಅದು ಅದು ಈಗ ಮೈಂಡ್ ಚೆಕ್ ಮಾಡ್ತಿದ್ವಿ, ಈಗ ನಾರ್ಮಲ್ ಅಂತ ಬಂದ್ರಿ, 91 ಐತ ಅಂತ ಹೇಳ್ಯಾರ ರೀ ಇಲ್ಲಿ ಸರ್ಕಾರ ದವಾಖಾನೆ ಮಾಡ್ತೀವ್ರಿ ಮೇಡಮ್. ಹೇಳ್ರಿ ಏನ್ ಸಮಸ್ಯೆ? ಜಿಪಿ ಇಟ್ಟು ಗುಳಿಗೆ ತಗೊಂತ ಹೇಳಿ ಗುಳಿಗೆ ಕೊಟ್ಟಾರ್ರಿ, ಅವರು ಅದನ್ನ ತಗೊಂತ ಹೊಂಟಾರ್ರಿ. ಒಂದ್ ಸ್ವಲ್ಪ ಈಗ ಈ ಮೂರ್ ಗಾಳಿಗೆ ಆಗ್ಯಾವ ಏನು, ಕಾಲು ಒಂದ್ ಸ್ವಲ್ಪ ಬಿರ್ಸ್ ಆಗ್ಯಾವ ಅಂತ ಅಂತಾರ್ರಿ. ಬಿರ್ಸ್ ಆಗಿರೋದಾ? ಹಾ, ಬಿರ್ಸ್ ಆಗಿ ಕಾಲ ಹಿಂಬಡ ಬಿರ್ಸ್ ಅನ್ಸಾಕತ್ತಾವ ಅಂತಾರೆ. ಹಾ ಹಾ, ಅದೇ ಹೇಳಿದ್ನಲ್ವಾ, ಈ ಡಯಾಬಿಟೀಸ್ ಅಲ್ಲಿ ಮೇನ್ ಅವೇ ಎಲ್ಲ ಚೇಂಜಸ್, ಅವೇ ಎಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ. ಕಾಲಿನ ಚರ್ಮಗಳು ಒಣ ಆಗೋದು, ಬಿರುಕು ಬರೋದು, ಬಿರ್ಸಾಗೋದು, ಹೋಗ್ತಾ ಹೋಗ್ತಾ ಪಾದಗಳಲ್ಲಿ ಉರಿ ಬರೋದು, ಬೆಂಕಿ ಬಂದಂತ ಆಗೋದು, ಮತ್ತೆ ಹೋಗ್ತಾ ಹೋಗ್ತಾ ಸ್ಪರ್ಶ ಜ್ಞಾನ ಕಡಿಮೆ ಆಗೋದು. ಸೊ ಇದು ಸ್ಟೇಜ್ ವೈಸ್ ಮುಂದೆ ಹೋಗ್ತಾ ಇರ್ತದೆ. ಹಾಗಾಗಿ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವೇನ್ ಮಾಡ್ಬೇಕು, ಕಾಲಲ್ಲಿ ಬಿರುಸಾಗ್ತಾ ಇದೆ, ಚರ್ಮ ಒಣ ಆಗ್ತಾ ಇದೆ ಅಂದ್ರೆ ಮಾಯಿಶ್ಚರೈಸರ್, ಅದನ್ನ ನೀವು ಅಂಗಡಿಯಲ್ಲೇ ಕೊಂಡ್ಕೋಬೇಕಾಗಿಲ್ಲ, ಕೊಬ್ಬರಿ ಎಣ್ಣೆ ಇರ್ತದಲ್ಲ ಮನೆಯಲ್ಲಿ, ಅದನ್ನ ಚೆನ್ನಾಗಿ ಕಾಲಿಗೆಲ್ಲ ಹಚ್ಕೋಬೇಕು. ಕಾಲಿನ ಚರ್ಮ ತೇವಾಂಶ ಇಟ್ಕೊಂಡು ಮೃದುವಾಗಿ ಇಟ್ಕೋಬೇಕಾಗ್ತದೆ. ಅದರಿಂದ ಬಹಳಷ್ಟು ನಿಮ್ಮ ಮುಂದಿನ ಪ್ರಾಬ್ಲಮ್ಗಳನ್ನ ನೀವು ತಡಿಬಹುದು. ಅವ್ರು ಏನ್ ಮಾಡ್ತಾರೆ, ಬಿಸಿನೀರ್ ಒಳಗೆ ಒಂದಿಷ್ಟು ಉಪ್ಪಾಯಿ ಕಾಲಿಟ್ಕೊಂಡು ಕುಂತಿರ್ತಾರೆ. ಅದು ತಪ್ಪು ಆಚರಣೆ, ಅದೇ ತಪ್ಪು ಇದು ಅಂತ ನಾನು ಹೇಳಿದ್ದೆ ನನ್ನ ಇದರಲ್ಲಿ ವಿವರಣೆಯಲ್ಲಿ. ಬಿಸಿ ಶಾಖ ಎಲ್ಲ ತಗೋಬಾರ್ದು, ಅದರಿಂದ ಬೇರೆ ಅನಾಹುತಗಳು ಬಹಳಷ್ಟು ಆಗೋ ಸಾಧ್ಯತೆ ಇರ್ತವೆ. ಕೊಬ್ಬರಿ ಎಣ್ಣೆ ಹಚ್ಚಬೇಕು, ಶುಗರ್ ಕಂಟ್ರೋಲ್ ಇಟ್ಕೋಬೇಕು. ಅಂದ್ರೂ ಜಾಸ್ತಿ ನೋವಿದ್ರೆ ಅದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಗಳು ಇದ್ದಾವೆ. ಹಲೋ, ಹಲೋ ಸರ್. ಹಲೋ ರೀ ಮೇಡಮ್, ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಶಿವನೂರದಿಂದ ರೀ. ಅತ್ತಿನಿ ತಾಲೂಕು ರೀ, ಶಿವನೂರ್ ರೀ. ನಮ್ದ ಮೊಳಕಾಲ್ ರೀ, ತೆಳಗ್ ಪಾದ ಅನ್ನಿಸ್ಲತ್ತೈತ್ರಿ ಮೇಡಮ್ ರೀ. ಶುಗರ್ ಇದೆಯಾ? ಏನಿಲ್ರಿ, ಶುಗರ್ ಇಲ್ಲ. ಮೊಣಕಾಲು ನೋವು, ಪಾದದ ನೋವು. ನೋಡಿ, ನಿಮ್ಗೆ ಈಗ ವಯಸ್ಸು ಎಷ್ಟಾಗಿದೆ? ವಯಸ್ಸೆಷ್ಟು ನಿಮ್ದು? ವಯಸ್ಸು ಎಷ್ಟಾಗಿದೆ ಅಂತ? 40 ರೀ. ಹಾ, 40. ಇದು ನೋಡಿ, ನಿಮ್ದು ಮಿಡಲ್ ಏಜ್ ಅಂತ ಏನು ಹೇಳ್ತೀವಿ ಆ ವಯಸ್ಸಲ್ಲಿ ನೀವು ಇದ್ದೀರಿ ಲೇಡೀಸು. ಒಂದೇನಂದ್ರೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ನಿಮ್ದು ತಿಂಗಳು ತಿಂಗಳು ಮುಟ್ಟಾಗುವಂಥ ಪ್ರಾಬ್ಲಮ್ಗಳಿನ್ನು ಬೇರೆ ರೀತಿ ಚೇಂಜಸ್ ಆಗ್ತಾ ಬರ್ತವೆ. ಇನ್ನೊಂದು 4-5 ವರ್ಷದಲ್ಲಿ ನಿಮ್ದು ಮುಟ್ಟು ನಿಲ್ಲುವಂಥ ಚಾನ್ಸಸ್ ಇರ್ತದೆ. ಮತ್ತು ಆಹಾರ ಕ್ರಮಗಳಲ್ಲಿ ನೀವು ಪೌಷ್ಟಿಕಾಂಶ ಇರೋ ಫುಡ್ ತಗೊಳ್ತಿಲ್ಲ ಅಂತಂದ್ರೂ ಈ ಥರ ವೀಕ್ನೆಸ್ ಆಗೋದು, ಪಾದ ಉರಿಯೋದು ಇವೆಲ್ಲ ಆಗ್ತದೆ. ಸೊ ನಿಮ್ಮ ನಿಮ್ದೊಂದು ಸ್ವ ಆರೈಕೆ ಅಂತ ಏನಿದೆ, ಸೆಲ್ಫ್ ಕೇರ್ ಚೆನ್ನಾಗಿ ಮಾಡ್ಕೊಳ್ಳಿ. ಹಲೋ, ಹಲೋ. ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಸವದತ್ತಿ ತಾಲೂಕ್ ಬಸಿ ದೋಣಿಯಿಂದ ಶಿವನಗೌಡ್ರ ಅಂತ ಹೇಳಿ ಮಾತಾಡಿದ್ರಿ. ಹೇಳ್ರಿ. ನಮ್ಗ ಸ್ವಲ್ಪ ಡಯಾಬಿಟಿಸ್ ಐತ್ರಿ. ನಾನು ಟೈಲರಿಂಗ್ ಮಾಡ್ತೇನ್ರಿ. ಅದಕ್ಕೆ ಕಾಲು ಒಂದ್ ಸ್ವಲ್ಪ ಸುಸ್ತ್ ಬಂದಂಗ ಅಕ್ಕವ್ರಿ. ಹೌದು. ಹಾ ಹಾ, ಶುಗರ್ ಕಂಟ್ರೋಲ್ ಚೆನ್ನಾಗಿದ್ಯಾ? ಹಾ, ಶುಗರ್ ಕಂಟ್ರೋಲ್ ಚೆನ್ನಾಗೈತ್ರಿ. ಹಾ ಹಾ, ಕಾಲು ಸುಸ್ತು ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಮೇನ್ ಅದೇ ನಾನು ಹೇಳೋದೇನಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ನೀವು ಟೈಲರಿಂಗ್ ವರ್ಕ್ ಮಾಡುವಾಗ ಮಧ್ಯೆ ಒಂದ್ ಸ್ವಲ್ಪ ಬ್ರೇಕ್ ತಗೋಬೇಕಾಗ್ತದೆ. ಒಂದ್ ಸ್ವಲ್ಪ ನೀವು ಅಲ್ಲಿ ಆ ಜಾಗದಿಂದ ಎದ್ದು ಸ್ವಲ್ಪ ಓಡಾಡೋದು, ಸ್ವಲ್ಪ ಬೇರೆ ಕಡೆ ಓಡಾಡೋದು ಇವೆಲ್ಲ ಮಾಡ್ಬೇಕಾಗ್ತದೆ. ಕಾಲಿನ ಸ್ಪೆಷಲ್ ಆಗಿ ಒಳ್ಳೆ ರೀತಿಯ ಒಂದು ಕಾಳಜಿ ತಗೋಬೇಕಾಗ್ತದೆ. ಮತ್ತೆ ಒಳ್ಳೆಯ ಆಹಾರ ತಗೊಳ್ಳೋದು, ಟೈಮ್ ಟೈಮಿಗೆ ತಿನ್ನೋದು, ಸರಿಯಾದ ಒಂದು ಸ್ಟ್ರೆಸ್ ಅಂದರೆ ರಿಲೀಫ್ ಮಾಡ್ಕೊಳ್ಳೋದು, ಸರಿಯಾಗಿ ರೆಸ್ಟ್ ಮಾಡ್ಕೊಳ್ಳೋದು ಇವನು ಬಹಳ ಇಂಪಾರ್ಟೆಂಟ್ ಇರ್ತದೆ. ಮತ್ತು ಟೈಮ್ ಟೈಮಿಗೆ ನಿಮ್ಮ ಬ್ಲಡ್ ಚೆಕಪ್ ಮಾಡಿಸಿ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಇವೆಲ್ಲ ನೀವು ಮಾಡ್ಕೋಬೇಕಾಗಿರ್ತದೆ. ಬಿಸಿನೀರಲ್ಲಿ ಇಡೋದು ದಯವಿಟ್ಟು ಮಾಡಬೇಡಿ. ಅದಕ್ಕಿಂತ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಇದಾವೆ, ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಿಕೊಂಡು ಅದನ್ನ ಶುರು ಮಾಡಿ. ಬಿಸಿನೀರು ಸ್ನಾನ ಮಾಡಬಹುದು. ಬಿಸಿನೀರು ಬಕೆಟ್ ಅಲ್ಲಿ ಕಾಲನ್ನ 10-15 ಬಿಸಿ ನೀರಲ್ಲಿ ಶಾಖ ಕೊಟ್ಕೊಂಡು ಕೂತಿರ್ತಾರೆ, ಅದು ತಪ್ಪು ಆಚರಣೆ ಅಂತ ಹೇಳಿದ್ದೆ ನಾನು ಡಯಾಬಿಟಿಸ್. ಇಷ್ಟೋ ತನಕ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರು ಬಹಳ ಚೆನ್ನಾಗಿ ಎಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ಸಮಯ ಮುಗಿತಾ ಬಂದಿದೆ, ಸಾಕಷ್ಟು ಕರೆಗಳು ಬರ್ತಾ ಇವೆ. ಡಾಕ್ಟ್ರೇ, ನಮ್ಮ ಆಕಾಶವಾಣಿ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಇಂದು ಮಧುಮೇಹಿಗಳಲ್ಲಿ ಪಾದದ ಕಾಳಜಿ ಈ ವಿಷಯವಾಗಿ ಇಷ್ಟೋ ತನಕ ಮಾತನಾಡಿದರಲ್ಲ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರು, ವಾರದ ಎಲ್ಲ ದಿನಗಳಲ್ಲೂ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836-24-7-7-1-8. ಆಸ್ಪತ್ರೆಯ ಯಾವುದೇ